ನೈಸರ್ಗಿಕವಾಗಿದ್ದ ಶುದ್ಧವಾದ ಮಳೆ ನೀರನ್ನು ಸಾಕಷ್ಟು ಇಂಗಿಸಿ ಆ ಹಳ್ಳದ ಮುಖಾಂತರ ಬಸಿಯೋದ್ರಿಂದ ಮತ್ತು ಉಪ್ಪಿನ ಪ್ರಮಾಣ ಕಡಿಮೆಯಾಗಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತೆ. ನಮ್ಮ ಮಣ್ಣಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಏನ ತಪ್ಪು ಮಾಡಿದ ಕೂಡ ಇದನ್ನ ಸುಧಾರಿಸಿಕೊಳ್ಳಕ್ಕೆ ಅನುಕೂಲವಾಗುತ್ತೆ. ಹೌದು, ಕೆಲವೊಮ್ಮೆ ಅನಿವಾರ್ಯವಾಗಿ ಗೊತ್ತಿದ್ದು ನಾವು ನೀರು ಕೊಡಬೇಕಾಗತ್ತೆ, ಆ ನಂತರ ಅದು ಬಸದ ಹೋಗುವ ಹಾಗೆ ಮಾಡಬಹುದು. ಈಗ ಎಷ್ಟೋ ಹಳ್ಳಗಳು ಮುಳ್ಳು ಕಂಟಿಗಳು ಬೆಳೆದು ಮುಚ್ಚಿ ಹೋಗಿವೆ, ಅದನ್ನೆಲ್ಲ ನಾವು ಸರಿಪಡಿಸಿಕೊಂಡ್ರೆ ನಮ್ಮ ಜಮೀನು ಸರಿಯಾದ ನಿರ್ವಹಣೆ ಹಾಗೂ ಸಾಕಷ್ಟು ತಗ್ಗುಗೊಳಿಸುವುದರಿಂದ ನಮ್ಮ ಜಮೀನುಗಳಿಗಾಗುವ ತೊಂದರೆಗಳನ್ನು ತಡೆಗಟ್ಟಲು ಅವು ಬಹಳ ಸಹಕಾರಿಯಾಗುತ್ತೆ. ನಿಜ ನೋಡಿ, ಈ ತರ ಕೇವಲ ನಮ್ಮ ಜಮೀನು ಮತ್ತು ನಮ್ಮ ಬದುಗಳನ್ನು ಮಾತ್ರ ನಿರ್ವಹಣೆ ಮಾಡೋದಲ್ಲ, ನಮ್ಮ ಜಮೀನಿನ ಸುತ್ತಮುತ್ತಲು ಇರುವಂತಹ ಹಳ್ಳ ಕೊಳ್ಳಗಳನ್ನು ನಾವು ನಿರ್ವಹಣೆ ಮಾಡಿ ನಿರ್ವಹಣೆ ಅವಶ್ಯವಿದೆ. ಅದರಿಂದ ನಾವು ನಮ್ಮ ಜಮೀನಿನಲ್ಲಿ ಬೆಳೆಯುವಂಥ ಬೆಳೆಯನ್ನು ಚೆನ್ನಾಗಿ ಬೆಳಿಬಹುದು, ಇಳುವರಿಯನ್ನು ಹೆಚ್ಚು ಪಡಿಬಹುದು, ಮತ್ತು ಮಣ್ಣು ಹಾಳಾಗದ ಹಾಗೆ ನಾವು ಕಾಪಾಡಿಕೊಳ್ಬಹುದು. ಭೂಮಿಯ ಫಲವತ್ತತೆ, ಗುಣಮಟ್ಟ, ಅದರ ಆರೋಗ್ಯ ಕೂಡ ಕಾಪಾಡೋಕೆ ಇವೆಲ್ಲ ಭಾಳ ಅನುಕೂಲವಾಗಿದೆ. ನಿಜ ನೋಡಿ, ಆ ದೃಷ್ಟಿಯಿಂದ ಡಾಕ್ಟರ್ ಸಿ ಬಿ ಮೇಟಿ ಅವರೇ, ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ, ಯಾವ್ಯಾವ ವಿಧಾನಗಳನ್ನು ನಮ್ಮ ರೈತರು ಅನುಸರಿಸ್ಬೋದು, ಅದರಿಂದ ಏನೇನು ಪ್ರಯೋಜನಗಳನ್ನು ಪಡಿಬೋದು ಅನ್ನೋದನ್ನು ಅವರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ಚನ್ನಬಸವ ಬಿ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆರೂರಿನ ವಿಠಲಪ್ಪ, ಜ್ಞಾನಪ್ಪ, ಪಲೇದ್ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳು. ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದ ಮುಟ್ಟಿದ ಮ್ಯಾಲೆ, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದ ಮುಟ್ಟಿದ ಮ್ಯಾಲೆ, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಇಬ್ಬರಲ್ಲ ಒಬ್ಬ ಶಿವನು ಒಬ್ಬಳಾಗಿ ಕೂಡಿ ನೋಡೋ, ಇಬ್ಬರಲ್ಲ ಒಬ್ಬ ಶಿವನು ಒಬ್ಬಳಾಗಿ ಕೂಡಿ ನೋಡೋ, ಹಬ್ಬಿ ಹರಿದಾಡುವ ಮನವು ಡಬ್ಬಿಯೋಳು ಸಿಲುಕಿದ ಮೇಲೆ, ಹಬ್ಬಿ ಹರಿದಾಡುವ ಮನವು ಡಬ್ಬಿಯೋಳು ಸಿಲುಕಿದ ಮೇಲೆ, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ನಿನ್ನ ಒಳಗ ನೀನ ತಿಳಿದು ಭಿನ್ನ ಭಾವಂಗಳ ನಳಿದು, ನಿನ್ನ ಒಳಗ ನೀನೇ ತಿಳಿದು ಭಿನ್ನ ಭಾವಂಗಳ ನಳಿದು, ಕಣ್ಣು ಮನಕ್ಕೆ ನಿಲುಕದಂತ ಶೂನ್ಯದೋಳು ಸಿಲುಕಿದ ಮೇಲೆ, ಕಣ್ಣು ಮನಕ್ಕೆ ನಿಲುಕದಂತ ಶೂನ್ಯದೋಳು ಸಿಲುಕಿದ ಮೇಲೆ, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಬೆದರ ಬ್ಯಾಡ ಚದುರ ಕೇಳು ಬೆದರ ಬ್ಯಾಡ ಚದುರ ಕೇಳು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದ ಮುಟ್ಟಿದ ಮ್ಯಾಲೆ, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ನಿತ್ಯ ನಿರೂಪಾದಿ ಏಕ ಚಿತ್ತದಿಂದ ಕಾಣುತ್ತಲೈತಿ, ನಿತ್ಯ ನಿರೂಪಾದಿ ಏಕ ಚಿತ್ತದಲ್ಲಿ ಕಾಣುತ್ತಲೈತಿ, ಸತ್ತು ಹುಟ್ಟದಂತ ಗೊತ್ತು ತನ್ನ ಕಡೆಗೆ ಆದ ಮ್ಯಾಲೆ, ಸತ್ತು ಹುಟ್ಟದಂತ ಗೊತ್ತು ತನ್ನ ಕಡೆಗೆ ಆದ ಮ್ಯಾಲೆ, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡಣ್ಣ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡ ಚದುರ ಕೇಳು ಬೆದರ ಬ್ಯಾಡ ಚದುರ ಕೇಳು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಬೆದರ ಬ್ಯಾಡ ಚದುರ ಕೇಳು ಬೆದರ ಬ್ಯಾಡ ಚದುರ ಕೇಳು ಹೆದರ ಮಾಡಿ ನೋಡಿಕೊಳ್ಳು, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಬೆದರಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಬೆದರ ಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಬೆದರ ಬ್ಯಾಡ ಚದುರ ಕೇಳು ನೆದರ ಮಾಡಿ ನೋಡಿಕೊಳ್ಳು, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಛಿದ್ರ ಛಿದ್ರವಾದ ವಸ್ತು ಮುಜುರಿಗೆ ಬಂದು ಮುಟ್ಟಿದ ಮ್ಯಾಲೆ, ಬೆದರ ಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು, ಬೆದರ ಬ್ಯಾಡನ್ನ ಮುಕ್ತಿ, ಬೆದರ ಬ್ಯಾಡನ್ನ ಮುಕ್ತಿ, ಬೆದರ ಬ್ಯಾಡನ್ನ ಮುಕ್ತಿ ಸಾಧನ ನಿನ್ನಲ್ಲೈತಿ ನೋಡು. ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ನರನು ಎನ್ನಲು ಬೇಡ ಪರಮಾತ್ಮನವನು, ನರನು ಎನ್ನಲು ಬೇಡ ಪರಮಾತ್ಮನವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು. ಅರಿಯದ ಪ್ರಾಣಿಗಳು ಅವರೇನು ಬಲ್ಲರು, ಅರಿಯದ ಪ್ರಾಣಿಗಳು ಅವರೇನು ಬಲ್ಲರು, ಪರಕ್ಕೆ ಪರತರವಾದ ಪರವಸ್ತು ಅವನು, ಪರಕ್ಕೆ ಪರತರವಾದ ಪರವಸ್ತು ಅವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು. ಹೆಪ್ಪು ಹಾಲಿಗೆ ಕೊಡಲು ತುಪ್ಪಗದರೊಳಗಾಗಿ, ಹೆಪ್ಪು ಹಾಲಿಗೆ ಕೊಡಲು ತುಪ್ಪಗದರೊಳಗಾಗಿ, ತುಪ್ಪ ಕೊಡುವುದೇನು ಹಾಲಿನೊಳಗೆ, ತುಪ್ಪ ಕೊಡುವುದೇನು ಹಾಲಿನೊಳಗೆ, ನಿಷ್ಪತಿ ನಿಜ ರೂಪನಾದಂತ ಪುರುಷನು, ನಿಷ್ಪತಿ ನಿಜ ರೂಪನಾದಂತ ಪುರುಷನು, ಅಪ್ಪಿ ಸಂಸಾರಕ್ಕೆ ಬಳಗಾಗದವನು, ಅಪ್ಪಿ ಸಂಸಾರಕ್ಕೆ ಬಳಗಾಗದವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾಯಿತು, ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾಯಿತು, ತತ್ವಜ್ಞಾನಿಯವನು ಹುಟ್ಟುವವನರನಲ್ಲ, ತತ್ವಜ್ಞಾನಿಯವನು ಹುಟ್ಟುವವನರನಲ್ಲ, ಅತ್ಯಂತ ಆನಂದ ಪರಿಪೂರ್ಣನವನು, ಅತ್ಯಂತ ಆನಂದ ಪರಿಪೂರ್ಣನವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು. ಗರುಡನ ಮಂತ್ರವ ಕಲಿತಿರುವಾತಗೆ, ಗರುಡನ ಮಂತ್ರವ ಕಲಿತಿರುವಾತಗೆ, ಉರಗ ಕಚ್ಚಿದರೆ ವಿಷವೇರುವುದೇ, ಉರಗ ಕಚ್ಚಿದರೆ ವಿಷವೇರುವುದೇ, ಪರಿಪರಿ ವಿಷಯದೊಳು ಮುಳುಗಾಡುವಾತಗೆ, ಪರಿಪರಿ ವಿಷಯದೊಳು ಮುಳುಗಾಡುವಾತಗೆ, ಧರ್ಮ ಕರ್ಮಗಳು ಆತಗೇನು, ಧರ್ಮ ಕರ್ಮಗಳು ಆತಗೇನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು, ಗುರುವೆ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು. ಜಾತಿಯೋಳು ಹುಟ್ಟಿ ಅಜಾತನಾದವಗೆ, ಜಾತಿಯೋಳು ಹುಟ್ಟಿ ಆತನಾದವಜೆ ಜಾತಿ ಧರ್ಮಗಳು ಆತಗೇನು ಜಾತಿ ಧರ್ಮಗಳು ಆತಗೇನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಷನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಷನು ದಾತ ಪ್ರಖ್ಯಾತ ಗವದೂತನವನು ದಾತ ಪ್ರಖ್ಯಾತ ಗವದೂತನವನು ಗುರುವೆ ನಿಮ್ಮಾಜ್ಞೆಯನು ಮೀರದೆ ನಡೆವವನು ಗುರುವೆ ನಿಮ್ಮಾಜ್ಞೆಯನು ಮೀರದೆ ನಡೆವವನು ನರನು ಎನ್ನಲು ಬೇಡ ಪರಮಾತ್ಮನವನು ನರನು ಎನ್ನಲು ಬೇಡ ನರನು ಎನ್ನಲು ಬೇಡ ಪರಮಾತ್ಮನವನು ಗುರುವೆ ನಿಮ್ಮಾಜ್ಞೆಯನು ಮೀರದೆ ನಡೆವವನು ಗುರುವೆ ನಿಮ್ಮಾಜ್ಞೆಯನು ಮೀರದೆ ನಡೆವನು ನರನು ಎನ್ನಲು ಬೇಡ ಪರಮಾತ್ಮನವನು ನರನು ಎನ್ನಲು ಬೇಡ ಪರಮಾತ್ಮನವನು ಗುರುವೆ ನಿಮ್ಮಾಜ್ಞೆಯನು ಗುರುವೆ ನಿಮ್ಮಾಜ್ಞೆಯನು ಗುರುವೆ ನಿಮ್ಮಾಜ್ಞೆಯನು ಮೀರದೆ ನಡೆವವನು ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿ ನಿಗೈರೋ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿ ನಿಗೈರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವತಾರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವತಾರೋ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ಇಷ್ಟು ಯಾತಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಇಷ್ಟು ಕಷ್ಟ ಯಾತಕಬೇಕು ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಈ ಬಾಳೆವ ಗೊಳ್ಳು ಇದಕ್ಕ ನಾನು ಆಗಿ ನಿಮರಳು ಗುರುತ ಹಿಡಿದು ಬರ್ತೀನಿ ಹೊರಳು ಇದಕ್ಕ ನಾನು ಆಗಿ ನಿಮರಳು ಗುರುತ ಹಿಡಿದು ಬರ್ತೀನಿ ಹೊರಳು ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಸತ್ಯದಲ್ಲಿ ಶಿರುಮಾಳ ಶಿವ ಸಂತರ ಮ್ಯಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಮ್ಯಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಮ್ಯಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಮ್ಯಾಳ ಶರೀಫ್ ಸಾಹಿಬ ಶಿಷ್ಯ ಸರಳ ಗುರು ಗೋವಿಂದನ ವಜ್ರದ ಹರಳ ಶರೀಫ್ ಸಾಹಿಬ ಶಿಷ್ಯ ಸರಳ ಗುರು ಗೋವಿಂದನ ವಜ್ರದ ಹರಳ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟಿರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟಿರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟು ನಾನು ಇರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಅಗಲಿ ನಾನು ಇರಲಿ ಹೆಂಗ ತುರುತವಲ್ಲೆ ತುಡುಗರ ಸಂಗ ಗುರುವೇ ನಿಮ್ಮದು ಹತ್ತೆತಿ ಗುಂಗ ತುರುತವಲ್ಲೆ ತುಡುಗರ ಸಂಗ ಅದು ಹತ್ತೆತಿ ಗುಂಗ ನಾನೇ ನಂದೇನೆ ಬಾರೋ ಶಿವ ಶಂಭ